ಇದು ಈ ಹೊತ್ತಿನ ಮೇಘ ಸಂದೇಶ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದೆ. ರೈತ ಬಂಧುವರ ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಈಗ ಚಂದ್ರಶೇಖರ್ ಬಸೂರ್ ಘೋಷಣೆಯಿಂದ ದೊಡ್ಡ ಭಕ್ತಮಾರ್ ಕಂಡಯ್ಯ. ನಿಮ್ಮ ಪಾದಕ್ಕೆ ವಂದಿಸುತ್ತೇವೆ. ತಮ್ಮ ದರ್ಶನದಿಂದ ನಮಗಾದ ಆನಂದಕ್ಕೆ ಪಾರವೇ ಇಲ್ಲ. ಬಡವರ ಮನೆಗೆ ಭಾಗ್ಯ ನಿಧಿ ತಾನಾಗಿ ಬಂದಂತೆ ಅಂಧನಿಗೆ ಕಣ್ಣುಗಳು ದೊರೆತಂತಾಯಿತು. ಹೇ ಮುಖಂಡ, ಸತಿಗಳನ್ನು ಕರೆದುಕೊಂಡು ಕೈಯಲ್ಲಿ ಪೂಜಾ ಸಾಮಗ್ರಿಗಳನ್ನು ಹಿಡಿದುಕೊಂಡು ಗುರುಪಾದದಲ್ಲಿಟ್ಟು ಅವನನ್ನು ಬೇಡಿಕೊಳ್ಳಿರಿ, ನಿಮಗೆ ಭೇದಿಗೆ ಹೊರಪಡುತ್ತಾನೆ. ಆ ಹೇ ಗುರುಗಳೇ, ಸಂಸಾರ ಸಾಗರದಲ್ಲಿ ಬಂದ ನಮ್ಮಂತ ಗೃಹಸ್ಥರು ಗುರುಪಾದ ಪೂಜೆ ಮಾಡಿದರೆ ಅವರಿಗೆ ಬರುವ ಪುಣ್ಯದ ಫಲವೇನು? ಹೇ ಮುನಿವರ್ಯ, ಇದರ ಪುಣ್ಯದ ಫಲವೇನೆಂದರೆ ಪ್ರತಿಯಾನಿ ತೀರ್ಥಾನಿ ಸರ್ವ ತೀರ್ಥಾನಿ ತಾನೇ ತೀರ್ಥಾನಿ ಪದೇ ಉಪ್ರತೆ ಭಕ್ಷಕ. ಆ ಹೇ ಮುನಿವರ್ಯ, ಇದರ ತಾತ್ಪರ್ಯವೇನೆಂದರೆ ಇರುವರು ದಂಪತಿಗಳು ಒಂದೇ ಮನಸ್ಸಿನಿಂದ ಏಕಭಾವದಿಂದ ಪೂಜೆಯನ್ನು ಮಾಡಬೇಕು. ಆ ಭಗವಂತನು ನಿಮಗೆ ಭೇದಿದ ವರವನ್ನು ಕೊಡುತ್ತಾನೆ. ಆ ಹೇ ಗುರುದೇವ, ತಮ್ಮ ಪಾದ ಪೂಜೆ ಪವಿತ್ರವಾದ ಪೀಠವನ್ನು ಸೇರಿಸುತ್ತೇನೆ. ಈ ಆಸನದ ಮೇಲೆ ಕುಳಿತುಕೊಳ್ಳಿರಿ. ಆ ಹೇ ಕಾಂತಿಮಣಿ, ಆ ಹೇ ಕಾಂತ, ಪೂಜೆ ಸಾಮಗ್ರಿಗಳನ್ನು ತೆಗೆದುಕೊಂಡು ಬರುವಂತಪಡಾಗಲು. ಹರ ಹರ ಮಹಾದೇವ ಮುಕುಂದ, ನಿಮ್ಮಂತವರ ಕೈಯಿಂದ ಪೂಜೆಯನ್ನು ನಾನು ಮಾಡಿಸಿಕೊಳ್ಳಬಲ್ಲೆ. ಸ್ವಾಮಿ, ಅರ್ಧಕ್ಕೆ ಪೂಜೆಯನ್ನು ನಿಲ್ಲಿಸಿ ತೆರಳುವುದೆಲ್ಲಿದೆ? ಈಗ ನಮ್ಮ ಮನಸ್ಸು ತಮ್ಮ ಪಾದ ಬಿಟ್ಟು ಎತ್ತಲಾದರೂ ಹೋಯಿತು. ತಮ್ಮಲ್ಲಿ ಏನಾದರೂ ಅಪರಾಧವಿದ್ದರೆ ಕ್ಷಮಿಸಬೇಕು. ಹಾ, ನಿಮ್ಮಂತವರ ಕೈಯಿಂದ ಪ್ರಸಾದವನ್ನು ತೆಗೆದುಕೊಳ್ಳಬಾರದು. ನಾನಿನ್ನು ಬರುವೆ. ಆ ಹೇ ಬ್ರಹ್ಮ ನಂಬರ, ಅರ ಮುನಿದರೆ ಗುರು ಕಾಯುವ ನಂಬರ. ಶ್ರುತಿ ಉಂಟು, ಗುರು ಮುನಿದರೆ ಈ ಪಾದಗಳು ಬದುಕದಂತು ದೇವ. ಹೇ ಮರ್ಖಂಡ, ಸಂಸಾರಕ್ಕೆ ಮೂಲ ಕಾರಣ ಸಂತಾನ ಬೇಕು. ನಿನಗೆ ಸಂತಾನವಿದ್ದರೆ ಹೇಳು, ಇಲ್ಲವಾದರೆ ನಾನು ತಿರುಗಿ ಹೋಗುತ್ತೇನೆ, ಪೂಜೆ ಮಾಡಿಸಿಕೊಳ್ಳಲಾರೆ. ಹೇ ಗುರುವೇ, ಅದಕ್ಕೆ ನಾವಾದರೆ ಪರ್ವದಲ್ಲಿ ಬರಲಿಲ್ಲ, ಈ ಜನ್ಮದಲ್ಲಿ ಆ ದೇವರು ನನಗೆ ಮಕ್ಕಳು ದೇ ಪಾಲಿಸಲಿಲ್ಲ. ಆದ್ದರಿಂದ ಪುತ್ರ ಬೆಳೆಕಟ್ಟು ಭೋಜನದಲ್ಲಿ ಹೇಳಬೇಕು ಸ್ವಾಮಿ. ಸಜ್ಜನ ಪ್ರೇಮಿ ಮುನಿವರ್ಯ, ನಿನ್ನೆ ಶಿವಮಾರ್ಗದ ದಾರಿಯನ್ನು ಪ್ರೇಮಿಸುತ್ತೇನೆ ಇತ್ತದ. ಮುನಿವರ್ಯ ಹೇಳುವಂತವರಾಗಿರಿ, ಸದಾ ನೀವು ಪರಮೇಶ್ವರನ ಜ್ಞಾನದಲ್ಲಿ ಮಗ್ನರಾಗಿರಿ. ಪರಮೇಶ್ವರನ ನಿಮಗೆ ಒಳಪಡುತ್ತಾನೆ. ಧನ್ಯ ಗುರುದೇವ, ಧನ್ಯ ಧನ್ಯ ಧನ್ಯ. ನಿಮ್ಮ ಅಪ್ಪನೆಯಂತೆ ಪರಶಿವನ ಧ್ಯಾನಸಕ್ತನಾಗುತ್ತೇನೆ. ಓಂ ನಮ ಶಿವ, ಓಂ ನಮ ಶಿವ, ಓಂ ನಮ ಶಿವ. ನಿಮ್ಮ ಭಕ್ತಿಗೆ ಮೆಚ್ಚಿದನು ಮೆಚ್ಚಿದನು. ಆಹೇ ಮುಕುಂದ, ಪರಮೇಶ್ವರನ ಮಂತ್ರವನ್ನು ಕೇಳಿ ನನಗೆ ಆನಂದವಾಯಿತು. ಆಹೇ ಮುಕುಂದ, 16 ವರ್ಷ ಆಯುಷ್ಯವುಳ್ಳ ಮಗನ ಬೇಕು ಅಥವಾ 100 ವರ್ಷ ಆಯುಷ್ಯವುಳ್ಳ ದುರ್ಮಾರ್ಗಿ ಮಗನ ಬೇಕು? ಇವು 2 ವರಗಳಲ್ಲಿ ಯಾವಾಗ ಬೇಕು ಹೇಳುವಂತವನಾಗು. ಆಹೇ ಕಾಂತೆ, ಆಹೇ ಕಾಂತ, ಕೇಳಿದ್ಯಾ ಪರಮೇಶ್ವರ ವಾಕ್ಯಗಳನ್ನು? ನಾನು ಕೇಳುವ 2 ವರಗಳಲ್ಲಿ ನಿನಗೆ ಎಂತ ಯಾವಬೇಕು ಬೇಡಿಕು? ದುರ್ಮಾರ್ಗದ ಮಗನ ಆಯುಷ್ಯ 100 ವರ್ಷ, ಸನ್ಮಾರ್ಗದ ಮಗನ ಆಯುಷ್ಯ 16 ವರ್ಷ. ಇದರಲ್ಲಿ ಯಾವ ಮಗನ ಬೇಕು ಸತ್ಯವಾಗಿ ಕೇಳಿಕೊಳ್ಳುವಂತವಾಗು. ಆಹೇ ಕಾಂತ, ರಾತ್ರಿಗೆ ಚಂದ್ರನ ರತ್ನ, ಗಗನಕ್ಕೆ ಸೂರ್ಯನ ರತ್ನ, ನದಿಗಳು ಗಂಗಾ ನದಿಯ ರತ್ನ, ರಾಜರು ರಾಮಚಂದ್ರನ ರತ್ನ, ಭಕ್ತರಿಗೆ ಪರಮಾತ್ಮನ ರತ್ನ. ದೇವ ಹೀಗಿದ್ದಲ್ಲಿ ಸತ್ಯ ಬಲದ ಸುಪುತ್ರನೇ ನಮಗೆ ರತ್ನವಲ್ಲೇ? ಅಂತ ಪುತ್ರನನ್ನು ಪಡೆದು ಅದನ್ನು ನಾವು ಶಿವ ಸಾನ್ನಿಧ್ಯ ಕೇಳುವುದು ಯಜ್ಞವಲ್ಲವೇ? ಆಯುಷ್ಯ ಹೆಚ್ಚಾದ ತಂದೆಯನ್ನು ದುರ್ಗುಣವನಿದ್ದರೆ ಅವನಿಂದ ನಾವು ನರಕದಲ್ಲಿ ಬೀಳುವುದು ಸರಿಯೇ? ಹೇ ಕಾಂತ, ನಿಮಗೆ ಯಾವುದು ಬೇಕಾಗಿರುವುದೋ ಅದನ್ನೇ ನಾನು ಬಯಸುತ್ತೇನೆ. ನಾನು ನಿಮ್ಮ ಪಾದ ದಾಸಿಯಲ್ಲವೇ? ಆಹೇ ಎಂಬ ಪರಮೇಶ್ವರ ದೇವ, ದಿನಕರನಂತೆ ಹರಿಯುವ 16 ವರ್ಷದ ಸುತುಮಾರನನ್ನು ಕೊಡು ಎಂದು ನಿಮ್ಮ ಪಾದಲ್ಲಿ ಬಿದ್ದು ಬೇಡಿಕೊಳ್ಳುತ್ತೇನೆ ದೇವ. ಧನ್ಯವಾದ. ಕಟಾಸ್ತು ಮನೆಯವರೇ, ನಿಮ್ಮ ಭಕ್ತಿಗೆ ಮೆಚ್ಚಿ 16 ವರ್ಷ ಆಯುಷ್ಯವನ್ನು ಮಗನನ್ನೇ ಕೊಡುತ್ತೇನೆ. ನೀವಿನ್ನ ಹೊರಗೆ ಬಂದಿರಿ. ಆಹೇ ಕಾಂತ, ಆಹೇ ಕಾಂತಿಮಣಿ, ನಾವು ಆನಂದ ನಂದ ಪರವಸೆ ನಾನು ಪರಮೇಶ್ವರನನ್ನು ವಂದಿಸುವ. ಹೇ ದೇವ, ನಿಮಗೆ ದರ್ಶನ ವರವನ್ನು ಕೊಟ್ಟು ದೇವನ ಮಕ್ಕಳನ್ನು ದಯಪಾಲಿಸಿದ್ದಕ್ಕಾಗಿ ನಮ್ಮ ಗುರುಗಳ ಆಜ್ಞೆ ಪ್ರಕಾರ ಈ ಮಗುವಿಗೆ ಮಾರ್ಕಂಡೇನೆಂಬ ಹೆಸರುಗಳನ್ನು ನಡೆಯಿರಿ. ಆಹೇ ಕಾಂತೆ, ಆಹೇ ಕಾಂತ, ನಿನ್ನ ಇಷ್ಟ ಇದ್ದಂತೆ ಆಗಲಿ. ನೀವ ಅಯ್ಯೋ, ಸಮಯ ಬಹಳವಾಯಿತು. ಮುನಿಗಳ ಹತ್ತಿರ ಅಭ್ಯಾಸಕ್ಕೆಂದು ಹೋದ ಮಾರ್ಕಂಡೇಯ ಇನ್ನೂ ಯಾಕೆ ಬರಲಿಲ್ಲ? ಬಾಲಕ ಚಿತ್ತವನಾದರೂ ದೇವರನ್ನು ಹೆಚ್ಚು ನಂಬಿಕೆಯನ್ನು ಇಟ್ಟಿದ್ದಾನೆ. ಶಿವನಲ್ಲಿ ನಾನು ಬೇಡಿಕೊಳ್ಳುವುದು ಕೊಂಡು ಪಡೆದ ಮಗನು ಸಾರ್ಥಕವಾದನು. ಹೇ ಅಮ್ಮ ಜಾನಿ, ಮಗನಿಲ್ಲಿವರಿಗೆ ಯಾರನ್ನು ಒಣಗಿಸುತ್ತೀರಿ? ಅವನ ಮಾವನನ್ನು ಇಷ್ಟೊಂದು ಪ್ರೇಮದಿಂದ ನುಡಿಯಲು ಲೋಕದಲ್ಲಿ ಅವನು ಇರುವನೆ. ಹೇ ಅಮ್ಮ, ಅವನಿದ್ದರೆ ಅವನ ಸ್ಥಾನವನ್ನು ತೋರಿಸುವಂತವಳು. ಹಾಗೂ 14 ಲೋಕದ ಪ್ರಾಂತ ಸಕಲ ಮಾಡಲು ಲೋಕದಲ್ಲಿ ಕಾಣದ ಇದ್ದರು ಎಲ್ಲ ರಸ್ತೆಗಳಲ್ಲಿ ಇದ್ದು ಇಲ್ಲದಂತೆ ತೋರುವನು. ಅವನಿಗೆ ನಾಮವಿಲ್ಲ, ರೂಪವಿಲ್ಲ, ಕುಲ ಸೀಮೆಗಳಿಲ್ಲ. ಜ್ಞಾನಿಗಳಿಗೆ ದರ್ಶನ ಕೊಡುವನಪ್ಪ. ಸರ್ವಜ್ಞಾನಿಯಾಗ ಪುತ್ರ, ಹೇ ಅಮ್ಮ, ನೀನನ್ನುವುದು ಮಾತ್ರವು ಸತ್ಯ ಸಂಗತಿ ಇರುವುದು. ಶಿವಾಲಯಲ್ಲಿ ಓಂ ಎಂಬ ಅಕ್ಷರ ಬೆಳೆದು ಮಾಡಿ ಪ್ರಕಾರ ಹೇಳಿದರು. 14 ಲೋಕಗಳು, 33 ಕೋಟಿ ದೇವತೆಗಳು ಓಂ ಕಾರದಲ್ಲಿ ಅಡಗಿವಂತೆ. ಮಾನವರು ದಿನಾನು ಈ ಮಂತ್ರ ಪಠಿಸುತ್ತಾ ಹೋದರೆ ಜೀವನದಲ್ಲಿ ಮುಕ್ತಿ ದೊರೆಯುತ್ತದೆ. ಹೌದು ಕಂದ, ನಿತ್ಯದಲ್ಲಿ ಶಿವಧ್ಯಾನ ಮಾಡುತ್ತಾ ಹೋದರೆ ಆಯುಷ್ಯ ಹೆಚ್ಚಾಗುವುದು. ಹೇ ಆತ್ಮ ಸುಖವುಳ್ಳ ತಾತನ ಚರಣಕ್ಕೆ ವಂದಿಸುವೆನು. ಸರ್ವಜ್ಞಾನಿಯಾಗ ಪುತ್ರ, ಮೇಲರು ಇಲ್ಲಿಯವರಿಗೆ ತಿಳಿಸಿದ ಪ್ರಕಾರ ಶಾಸ್ತ್ರ ಪುರಾಣಗಳನ್ನು ಪಠಿಸುತ್ತಾ ಪಂಚಾಕ್ಷರಿ ಮಹಾಮಂತ್ರವನ್ನು ಹೇಳುತ್ತಾ ದೇವರ ಧ್ಯಾನವನ್ನು ಮಾಡುವಂತವನಾಗು. ನಿನಗೆ ಕಲ್ಯಾಣವಾಗಲಿ ಮೇಲೆಳುವಂತವರಾಗಿ. ಹೇ ಅಮ್ಮ, ನೀನ ಆಶ್ರಮಕ್ಕೆ ಹಡಿಯುವಂತವಾಗಿರಿ. ನಾನು ಇಷ್ಟವನ್ನೇ ಬರುವನೆ. ಸಾರಥಿ, ಎಲ್ಲ ಮಾತಾ ಪಿತರು ಇಲ್ಲಿವರೆಗೆ ನಾಲ್ಕು ದರ್ಶನ ಮಾಡಿದರು, ಆದರೆ ಗುರು ಇಲ್ಲದೆ ಮೋಕ್ಷವಿಲ್ಲ. ನನ್ನ ಸರ್ವ ಆಸೆ ನೀಗಬೇಕಾದರೆ ಗುರುವಿನ ಮಾರ್ಗ ಕಾರ್ಯನಾಳೆ ಬೇಕು. ಅವರ ಅಡಿ ಹಿಡಿದು ಮುಕ್ತಿ ಪಡೆಯುವವರಿಗೆ ನನಗೆ ಸಾಧ್ಯವಿಲ್ಲ. ಎವರೇ ಸಾರಥಿ, ಸಮ ಮಗುವಿನಂತೆ ಮಗುವಿನ ಪೂರ್ಣ ಆಯುಷ್ಯ ಮುಗಿಯುವುದು. ಹೊನ್ನೆ ಚಂದ್ರನಂತೆ ಪೂರ್ಣ ಕಾಂತಿ ಭರಿತವಾಗಿರುವ ನನ್ನ ಮಗನಿಗೆ ರಾವು ನುಂಗುವನೆ. ಇಂಥ ಒಳ್ಳೆಯ ಮಕ್ಕಳು ಹುಟ್ಟುವುದು ದುರ್ಲಭ. ಸದಾ ಶಿವನ ಪೂಜೆ ಮಾಡುವ ಮಗನ ಗುಣಗಳು ಎಷ್ಟು ಕೊಂಡಾಡಿದರೂ ಕಡಿಮೆ. ಆ ಹೇ ಕಾಂತ, ಶರೀರಕ್ಕೆ ಕೈಗಳು ಕಣ್ಣುಗಳಿಗೆ ರಕ್ತಗಳು ಯಾವ ಪ್ರಕಾರ ಅವಶ್ಯವಾಗಿ ಬೇಕಾಗುವವು. ಹಾಗೆ ನಮ್ಮ ಸುಖ ಸಂಸಾರಕ್ಕೆ ಇಂತಹ ಸುಕುಮಾರನು ಬೇಕಲ್ಲವೇ? ನಮ್ಮ ಮಗನು ಮರಣ ಭಯದ ತಂದಿ ಏನು ಮಾಡಿದರೆ ಏನೆಂದು ಕೇಳಬೇಕು ನಾವು. ಕಾಂತೆ, ಮಗನಾದ ಮಾರ್ಕಂಡನು ಎಲ್ಲಿಗೆ ಹೋಗಿರುವನು? ತನ್ನ ಆಯುಷ್ಯದ ಕೊನೆಯ ದಿನ ನಾಡೆಂದು ಅಡವಿಯಲ್ಲಿ ಅಡಗಿಕೊಂಡಿರುವನೆ. ಮಗನ ಮೃತ್ಯು ಭಯದಿಂದ ಅಂಜಿ ನಮ್ಮ ದುಃಖ ಕಂಡು ಕೆಕ್ಕಿಗೆ ಬಿದ್ದು ದುಃಖ ಮಾಡಿದರೆ ಏನೆಂದು ಉತ್ತರಿಸಲಿ? ಅಲ್ಲೇ ಪರಮೇಶ್ವರ, ಈ ಭಾರವು ನಿನಗೆ ಕೂಡಿದೆಯಲ್ಲವೇ ದೇವ. ಹೇ ಅಮ್ಮ, ತಾತ, ಇಷ್ಟೊಂದು ಶೋಕ ಮಾಡಲು ಕಾರಣ ಏನು? ನಿಮ್ಮ ಬಂಧು ಬಳಗದಲ್ಲಿ ಏನಾದರೂ ಕಳತೆ ಆಯ್ತೆ? ಅಕ್ಕ ಮಗನೇ, ನಾಳೆ ಆ ಪ್ರಪಂಚದ ಮೂಲದಲ್ಲಿ ಬಿದ್ದು ತೊಳೆದು ಬರುವ ನನ್ನ ನಿರ್ಭಾಗ್ಯರಿಗೆ ಸುಖವೆನ್ನಿಂದ ಬರುವುದು ಮಗನೇ? ಅಮ್ಮ, ಇಷ್ಟೊಂದು ಶೋಕ ಸಾಗರದಲ್ಲಿ ಮುಳುಗಲು ಕಾರಣವೇನು? ಆದರೆ ಮಗನೇ, ಇಷ್ಟು ದಿವಸ ನೀವು ನಾವು ಅತ್ಯಂತ ಹರುಷದಿಂದ ಸಾಕಿಸಲು ಬೆಳೆಸಿದೆವು. ನಾಳೆ ನಿಮಗೆ ಮರಣ ಇರುವುದು ಕಂಡ ಅದನ್ನು ನಮ್ಮ ಮುಖದಿಂದ ಹೇಗೆ ನನಗೆ ತಿಳಿಸಬೇಕಪ್ಪ? ಹಾಗೇ ಅಮ್ಮ ಜನನಿ, ನಾನು ನಿಮ್ಮ ಮಗನೆಂದು ತಿಳಿದು ಈ ಪ್ರಕಾರ ಶೋಕಿಸುತ್ತೇವೆ. ಅಮ್ಮ, ಲೋಕದಲ್ಲಿ ಮಾನವೇ ಕುಲವೇ ನಿನ್ನ ಮನೆಯೆಂದು ತಿಳಿದ ಜ್ಞಾನಿಗೆ ದುಃಖವೇ ಇಲ್ಲ. ಹೇ ಕುಮಾರ, ನಿನ್ನ ಮಗಳು ಕಣ್ಣಾರಕ್ಕೂ ಸೋಕಲಿಲ್ಲದು. ನೀನು ಕೈ ಬಿಟ್ಟು ಹೋದ ಮೇಲೆ ನನಗೆ ಎಲ್ಲಿಯ ಗತಿ ಮಗು, ಎಲ್ಲಿಯ ಗತಿ? ಆಹೇ ಮಗನ, ನೀನಷ್ಟು ಆನಂದದಿಂದ ನುಡಿಗಳಾಡಿದರೂ ನನ್ನ ಮನಸ್ಸಿಗೆ ಶಾಂತಿ ಇಲ್ಲಪ್ಪ. ಮಗ, ನೀನು ಶಿವಾಲಯಕ್ಕೆ ಹೋಗಿ ಒಂದೇ ಮನಸ್ಸಿಂದ ಜ್ಯೋತಿರ್ಲಿಂಗದ ಎದುರು ಕುಳಿತುಕೊಂಡು ಪಶ್ಚಿಮ ಗಿರಿಯ ಪ್ರಕಾಶನಿಗೆ ಕಾಣು. ನಿನ್ನ ಸಮೀಪಕ್ಕೆ ಯಮನ ಕಿಂಕರರು ಬರಲಾರರು. ಸಾವಿನಿಂದ ಕೊನೆಗಾಗಿ ಅಜರಾಮರವಾಗಿ ಬರಬೇಕು ಮಗನೇ. ಹೇ ಅಮ್ಮ ಜನನಿ, ಹೇ ಮಗನೇ, ನಿನ್ನ ಅಪ್ಪನೇ ಪದರು ಈಗಲೇ ಶಿವಾಲಯಕ್ಕೆ ಹೋಗಿ ನಿನ್ನ ಪೂಜೆಯಲ್ಲಿ ಕುಳಿತುಕೊಳ್ಳುವೆನು. ಬಂದಿದೆ. ಕಾರ ಕರಾಳೆ ಚಿತ್ರಗುಪ್ತರೇ, ನೀನು ಹೇಳಿದ ಪ್ರಕಾರ ಮಾರ್ಕಂಡಿಯನ್ನು ಎಲ್ಲಿ ತರುತ್ತೇನೆ? ಸಾರಥಿ ಭೂಲೋಕಕ್ಕೆ ರಥವನ್ನು ಅತಿ ಸುಲಭದಿಂದ ಬಿಡುವಂತವರು. ಪೂಜೆಯನ್ನು ಮಾಡುತ್ತಿರುವನು, ಇದಕ್ಕೆ ನಮ್ಮಿಂದ ಏನು ಮಾಡಲು ಸಾಧ್ಯವಾಗಬಾರದು. ಅಂದರೆ ತ್ರಿಲೋಕಗಳ ಕಲ್ಪನೆ ಇರುತ್ತಾರ ಅಕ್ಕನವರು ಶಿವಕುಮಾರ್ ಮತ್ತು ಶೈಲಜಾ ಪಾಟೀಲ್ ಅವರಿಂದ ಹೋಳಿ ಹಾಡುಗಳು. ಬಂತಪ್ಪ ಮಕ್ಕಳಿ ಹೋಳಿ ಹೊಂದಿದೆ ಬಂತು ಬಂತು ಹೋಗಿ ತಪ್ಪು ಬಂತಪ್ಪ ಹೋಗಿ ತಪ್ಪು ಬಂತಪ್ಪ ಮಕ್ಕಳಿ ಕಟ್ಟು ತೈ ಸುರಿಯುತ್ತ ಸೀತಾರಿ ಶಿವನಲ್ಲಿ ಮಗನಿಗೆ ಬಂದಿರಲಿ ನೋಡಿ ಮಾಡಿದ್ರೆ ತೋಡಿಗೆ ತೋಡಿ ಹಾಡಬೇಕ್ರಿ ತೋಡಿಗೆ ತೋಡಿ ಹಾಡಬೇಕು ಓಡಾಡಿ ಮುಂದ ಹೋಗದಾರೆ ಮಂದಿ ನಮಃ ಬಲಿದಾಂಗೋ ಅಕ್ಕ ತಾಯಿಯವರ ಚಿಕ್ಕವರ ಗಣಪತಿಯೋ ನೆಪ ಮಾಡಿ ನಿಮ್ಮ ಜನದೇನೋ ನೆಪ ಮಾಡಿ ನಿಮ್ಮ ಜನದಾನಗಳ ತಪ್ಪದ ಬಸನಾಗೋ ಬುದ್ಧಿ ಗಣಪತಿ ಮುಂದ ಗುಂಡಿಗಳ ಮುಂಬ ಗೊಬ್ಬಕ ಮುಂದ ಹುಲಿಯಪ್ಪ ಗೊಬ್ಬಕ ಮುಂದ ಹುಲಿಯಪ್ಪ ಮುಂದಿರುವ ಗದ್ದಿಗಳ ಮುಂದೆ ಹರಿಯಪ್ಪ ಬೆಳಕಿನೇಳಿಗೆ ಮಾಡಬೇಕು ಹಾಡುತ್ತಾಯ್ ಕನಕಟ್ಟಿ ಮಂದಿ ಕೂಡೈತು ಕನಕಟ್ಟಿ ಮಂದಿ ಕೂಡೈತು ಕಾಯ್ ಮಲಕ ದಸನಾದ ನುಡಿ ನುಡಿಗೋ ಕೂತೇನು ಬೆಳವರು ಸಹಜನರ ಚಿತ್ತಿಟ್ಟು ಕಾಗೆ ನಿಮ್ಮಾಡಲಾಯ್ ಚಿತ್ತಿಟ್ಟು ಕಾಗೆ ನಮ್ಮಾಡಿ ಸದರಲಾಯ್ ಆಮಿಗಳು ಚಂದ ಕುದುರಿಗೆ ಕರಿ ಚಂದ ಸದರಿಗೆ ಚಂದ ಕಾಮಣ್ಣ ಸದರಿಗೆ ಚಂದ ಕಾಮಣ್ಣ ಬಜಲಾದ ಚಂದ ರತಿದಾರಿ ಪಾರ್ವತಿ ಸಮದಾಗಿರಲು ಪಾರ್ವತಿ ಚಲುವಾರ ಪಾರ್ವತಿ ಚಲುವಾರ ಕೇಳದ ತಾಯ್ ತೇಳ ಚಲುವಾಯ ಕಾಮನ್ನ ಸಿಟ್ಟಿಗೆ ಶಿವನ ಬಿಟ್ಟಾದ ಹುಡುಗನ್ನ ಸುಟ್ಟ ಬೋದಾದ ಕಾಮನ್ನ ಸುಟ್ಟ ಬೋದಾದ ಹೊತ್ತಿ ಬೆಳಕೊಂಡು ಅಳತಾಳು ಅವನ ಬಾಲಿಯ ಕಂದು ಕಳವಳಾಗಲು ಅವನ ಬಾಲಿಯ ಕಂದು ಕಳವಳವು ಕಳೆದಾಗ ಆದಾರತಿಯ ಮನಸಸಿಯಾಯ್ತಿಯ ಮನಸಸ ಕಾಮನಾಯ್ ಮನದಾಗ ಮೂಡಿ ಬರದಾನಾಯ್ ಕರಗಾದ ಬರುವ ರತಿದಾರಿ ಕರಗಾದ ಬರುವ ರತಿದಾರಿ ಚಿರಂತ ಕಾಮನಾದಾಗಲು ಹೋಳಿ ಹುಣ್ಣಿಮೆಗಂತು ವೈಕಾರಂತು ಹೋಗಿ ತುಪ್ಪಾದ ಬಂತಪ್ಪ ಹೋಗಿ ತುಪ್ಪಾದ ಬಂತಪ್ಪ ಬಂಗಾರ